ಬಂದಿಷ್ಟು ಎಷ್ಟೋ ಬರಲಿ ಲಾಭ ಬರಲಿ, ಆದರೆ ದನ ಕರುಗಳಿಗಂತ ನಾವು ಹೆಚ್ಚಾನ ಹೆಚ್ಚು ನಾವು ಶೇಂಗಾ ಹಾಕ್ತೀವಿ ಸರ್. ಶೇಂಗಾ ಹಾಕೋದ್ರಲ್ಲಿದ್ದ ಅಂದ್ರಪ್ಪ ಅಂದ್ರೆ ಇವತ್ತು ನಾವು ದನ ಕರುಗಳು ಬದುಕ್ಸೋಕೆ ಸಾಧ್ಯ ಐತಿ. ದನ ಕರುಗಳು ನಾವು ಕಟ್ಕೊಂಡ್ರಕ್ಕ ನಾವು ಇವತ್ತು ಸರ್ಕಾರಿ ಗೊಬ್ಬರ ಹಾಕೋದು ಕಮ್ಮಿ ಮಾಡಿವಿ ಸರ್. ಯಾಕಪ್ಪ ಅಂದ್ರೆ ದನ ಕರುಗಳು ಇರೋದ್ರಿಂದ ನಮ್ಗೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ, ಅದರಲ್ಲಿ ನಮ್ಮ ಕೋಟೇಶ್ವರ್ ಅವ್ರಲ್ಲಿದ್ದ ನಾವು ಏನು ಬೇಕಾದರೂ ಮಾಹಿತಿ ತಿಳ್ಕೊತೀವಿ. ನಂತರ ಏನು ಬೇಕಾದರೂ ನನಗೆ ಇವತ್ತು ಕೃಷಿ ತೊಟ್ಟಿ ಮಾಡಿದೆ, ತೊಟ್ಟಿ ಮಾಡಿದಾಗ ಅದ್ರಾಗ ನಾನು ಗೊಬ್ಬರ ಒಳ್ಳೆ ಗೊಬ್ಬರ ತೆಗ್ದೀನಿ ರೀ ಸರ್. ಯಾಕೆ ತೆಗ್ದಿನಪ್ಪ ಅಂದ್ರೆ ಇವತ್ತು ದಂಟು ಕಸ ಕಡ್ಡಿ ಏನೇ ಇದ್ರೂ ಅದನ್ನು ಹಾಕಿ ಸ್ವಲ್ಪ ಮೇಲೆ ಸಗಣಿ ಹಾಕಿದ್ರಪ್ಪ ಅಂದ್ರೆ ಅದು ಒಂಥರ ಏನಾಗುತ್ತಪ್ಪ ಅಂದ್ರೆ ಚಾಪುಡಿ ಥರ ಆಗುತ್ತೆ ರೀ ಗೊಬ್ಬರ. ನಾವು ಸರ್ಕಾರಿ ಗೊಬ್ಬರ ಹಾಕಿದರೆ ಒಂದು ಪೀಕ್ ಬರುತ್ತೆ ಅಷ್ಟೇ. ನಾವು ಇದನ್ನು ಹಾಕಿದ್ರಪ್ಪ ಅಂದ್ರೆ ಒಂದು 3-4 ಪೀಕ್ ತೆಗಿಬೋದು ನಾವು 2 ವರ್ಷ. ಒಳ್ಳೆ ಗೊಬ್ಬರ ನಮಗೆ ತೊಟ್ಟಿ ಕಟ್ಕೊಳಕ್ಕೂ ಅವರು ಅನುವು ಮಾಡಿ ಕೊಟ್ಟಿದ್ರು. ತೊಟ್ಟಿ ಅದು ಚಿಕ್ಕದಾಗೈತಿ, ಆದರೆ ಈಗ ನಾವೇ ಸ್ವತಃ ನಮ್ಮ ದುಡ್ಡು ಖರ್ಚು ಮಾಡಿ ಅದ್ರಾಗ ಒಳ್ಳೆಯ ಗೊಬ್ಬರ ತೆಗೆಯೋದ್ರಲ್ಲಿದ್ದ ನಾವು ಇನ್ನಷ್ಟು ದೊಡ್ಡದಾಗಿ ಕಟ್ಸ್ಕೋಬೇಕು ತೊಟ್ಟಿನ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡ್ವಿ ಸರ್. ಇವಾಗ ಸರ್ 5 ದನಕರುಗಳು ಇದಾವೆ ತಮ್ಮ ಹತ್ರ? ನಮಗೊಂದು 5 ಎಮ್ಮಿದೆ ಇದೆ, ಒಂದು 4 ಆಕಳ ಇದೆ, 4 ಎತ್ತಿದೆ ಸರ್. ಆಮೇಲೆ ಒಂದು ಕೈಯಲ್ಲೇ ಜೋಪಾನ ಮಾಡೋದು ಅಲ್ಲೇ ತೋಟದಲ್ಲೇ ಮಾಡ್ಕೊಳಕ್ಕೆ ಒಂದು 5 ಆಡು ಒಂದು 4 ಟಗರ್ಮರಿ ಇದೆ ಸರ್. ಇವನ್ನೆಲ್ಲ ಅಲ್ಲೇ ನಮ್ಮ ಮನೆಯಲ್ಲೇ ಕೆಲಸ ಮಾಡೋರೆಲ್ಲ, ಹೊಲ್ದಾಗ ಕೆಲಸ ಮಾಡೋರು, ನಮ್ಮ ಮನೆಗೆ ಹೆಣ್ಮಕ್ಳು ಎಲ್ಲರೂ. ಆಳು ಹಚ್ಚೋದು ಕಮ್ಮಿ ಸರ್. ನಾವು 20 ಜನದಲ್ಲಿ ಅಂದ್ರಪ್ಪ ಅಂದರೆ 4 ಜನ ನಾವು ಅಣ್ತಮ್ಮಂದಿರು, 4 ಜನರಿಗೆ ಮದುವೆ ಆಗಿದೆ, 4 ಜನರು ನಮ್ಮ ಅಣ್ತಮ್ಮರು ಹೆಣ್ರು ಎಲ್ಲರೂ ತೋಟದಲ್ಲೇ ಕೆಲಸ ಮಾಡ್ತಾರೆ, ಬೇರೆ ಕೆಲಸ ಯಾರೂ ಮಾಡ್ತಿಲ್ಲ. ನಮ್ಮ ಅಣ್ಣರೊಬ್ಬರು ಮನೆ ಜವಾಬ್ದಾರಿ ತೊಗೊಂಡು ಅವ್ರು ಮಾಡ್ತಿರ್ತಾರೆ. ನಾವು ಟ್ರ್ಯಾಕ್ಟ್ರದಾತು ಮನೆದಾತು ಎಲ್ಲ ಜವಾಬ್ದಾರಿ ನಾವು ಮಾಡ್ತೀವಿ. ನಮ್ಮ ತಮ್ಮ ಒಬ್ಬ ಕಮ್ತ ಮಾಡ್ತಿದ್ದಾನೆ, ಹಾಗಾಗಿ ಕಮ್ತದ್ದು ನಮ್ಮ ತಮ್ಮ ಎಲ್ಲ ಉಸ್ತುವರಿ ಅವ್ನು ನೋಡ್ಕೊಳ್ತಾನೆ, ಏನು ತಂದು ಕೊಡ್ಬೇಕು ಏನು ಬಿಡಬೇಕು ನಮ್ಮ ಅಣ್ಣ ನಾನು ತಂದು ಕೊಡ್ತೀವಿ. ಆಮೇಲೆ ಇನ್ನೊಬ್ಬ ನಮ್ಮ ತಮ್ಮ ಸುಮ್ಮನೆ ಮನೇದು ಈ ಕಡೆದು ಎಲ್ಲ ಜವಾಬ್ದಾರಿ ಅವ್ನು ನೋಡ್ತಿರ್ತಾನೆ. ಕುರಿ ಮರಿ ಮೇಸಕ್ಕೂ ಕೂಡ ಅವ್ನು ಟಗರ್ ಮರಿ ಅಥವಾ ಮೇಕೆ ಮರಿ ಆತ ಅವ್ನು ಹಿಡ್ಕೊಂಡಿರ್ತಾರಲ್ಲ, ಹೆಣ್ಮಕ್ಳು ಅಲ್ಲೇ ಹೊಲದಲ್ಲೇ ಇರ್ತಾರಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಒಳ್ಳೆಯ ಲಾಭ ತೊಗೊತಾರೆ ಸರ್. ಯಾಕಂದರೆ ಒಂದು 4 ತಿಂಗಳ ಮೇಯಿಸಿದ್ರಪ್ಪ ಅಂದ್ರೆ ಒಂದು ಟಗರ್ ಮರಿ ನಾವು ಹೊಲದಲ್ಲೇ ಕೈಯಾಗ ಹಿಡ್ಕೊಂಡು ಮೇಯಿಸ್ತಿರ್ತಾರೆ, ಕಾಳು ಕಡಿ ತಿಂತಿರ್ತಾವೆ, ಕೈ ಬಿಟ್ಟಿರ್ತಾರೆ ತೋಟದಲ್ಲೇ ಕೈ ಬಿಟ್ಟಿರ್ತಾರೆ, ನಮ್ಮದೇ ಭೂಮಿ ಅಂತ ಇರ್ತಲ್ಲ. ಇನ್ನು ಬೇರೆದವ್ರ ಭೂಮಿಯಲ್ಲಿ ಆದ್ರಪ್ಪ ಅಂದ್ರೆ ಏನೋ ನಾಟಿಗೆ ಇದನ್ನು ಕಡಿತಿರ್ತೈತೆ ಅಂತೇಳಿ ಅಲ್ಲಿ ಬಿಡೋಕೆ ಆಗಂಗಿಲ್ಲ. ನಮ್ಮದೇ ಭೂಮಿಯಲ್ಲಿ ಆದ ಕಾರಣ ನಾವು ಸ್ವಲ್ಪ ಅನುಕೂಲದಿಂದ ಮಾಡ್ಕೊಂಡು ಹೋದ್ರೆ ಒಂದು ಟಗರ್ ಮರಿ ಕನಿಷ್ಠ ಪಕ್ಕೇ ನಾವು ಒಂದು 4 ತಿಂಗಳ ಮೇಯಿಸಿದ್ರೆ 3,500 ಕೊಟ್ಟು ತೊಗೊಂಬಂದ್ರೆ ಒಂದು ಟಗರ್ ಮರಿ ಹೊಲದಲ್ಲೇ 4 ತಿಂಗಳ 5 ತಿಂಗಳ ಮೇಯಿಸಿದ್ರೆ ಒಂದು 10,000 ರೂಪಾಯಿ ಕೊಡುತ್ತೆ, ಒಂದು 6,000 ರೂಪಾಯಿ ಲಾಭ ಕೊಡುತ್ತೆ ಒಂದು ಟಗರ್ ಮರಿ. ಅದ್ರ ಥರ ಒಂದು 4-5 ಟಗರ್ ಮರಿ ಇರ್ತಾವೆ, ಒಂದು 4-5 ಮಾಡ ಮರಿ ಇರ್ತಾವ್ರಿ. ಸರಿ, ಸುಮಾರು ವರ್ಷಕ್ಕೆ ಎಷ್ಟು ಟಗರ್ಗಳನ್ನು ಮಾರ್ತೀರಿ? ವರ್ಷಕ್ಕೆ ಒಂದು 2 ಸತ್ತೆ ಅಂದ್ರಪ್ಪ ಅಂದ್ರೆ ಒಂದು 10 ಟಗರ ಮಾರ್ತೀವಿ ಸರ್. ಒಂದು ವರ್ಷಕ್ಕೆ 10 ಟಗರ ಮಾರ್ತೀವಿ. ಒಂದು 5 ತಿಂಗಳ ಒಂದು ಜೋಪಾನ ಮಾಡಿದ್ರಪ್ಪ ಅಂದ್ರೆ 5 ತಿಂಗಳ ತಕ್ಷಣಕ್ಕೆ ಅಂದ್ಕೊಟ್ರೆ ಮತ್ತೆ ಒಂದು 5 ತೊಗೊಂಡು ಬಿಟ್ಕೊಂಡಿರ್ತೀವಿ ಸರ್. ಅವು ಒಂದು 5 ಮಾರ್ತವೆ. ಒಂದು ವರ್ಷಕ್ಕೆ 10 ಟಗರ ಮರಿ ಮಾರ್ತೀವ್ರಿ. 10 ಟಗರ ಮರಿ ಮಾಡಿದ್ರೆ ಒಂದು 5 ಮೇಕೆ ಮರಿ ಮಾರ್ತೀವ್ರಿ. ಹಿಂಗೆ ಮಾಡಿ ಅದರಲ್ಲಿದ್ದನು ಲಾಭ ತೆಗಿತೀವಿ. ದನಕರಲ್ಲಿದ್ದ ಲಾಭ ಇನ್ನೇನು ಎಮ್ಮಿಲಿದ್ದ ಸ್ವಲ್ಪ ಎಮ್ಮಿ ಹೈನು ಚಲೋ ಆಗುತ್ತೆ ಸರ್. ಎಮ್ಮಿ ಹೈನುಗಾರಿಕೆ ಆಮೇಲೆ ಆಕಳ ಮಾಡಿದ್ದೀವಿ, ಡೆರ್ಸಿ ಆಕಳ ಇದೆ, ಒಂದು 4 ಆಕಳ ಮಾಡೀವಿ, ಅದರಲ್ಲಿದ್ದನು ಒಳ್ಳೆಯ ಲಾಭ ಇದೆ. ಇನ್ನು ತೋಟದಲ್ಲಿ ಕೆಲಸ ಮೆಕ್ಕೆಜೋಳದ್ದು ಅಂದ್ರಪ್ಪ ಅಂದರೆ ನಾವು ಎಲ್ಲದಕ್ಕಿಂತ ತೋಟದಲ್ಲೇ ಮನೆ ಮಾಡ್ಕೊಂಡು ಇರೋದು ಏನಪ್ಪ ಅಂದರೆ ದನಕರು ಸಲುವಾಗಿ ನಾವು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಹೊಲದಲ್ಲಿ ಕೆಲಸನೂ ಆಗುತ್ತೆ, ನಮ್ಮ ದನಕರುಗಳನ್ನು ನೋಡ್ಬೋದು. ಹಾಗಾಗಿ ಊರಲ್ಲಿ ಮನೆ ಇದೆ ಸರ್, ನಮ್ಮದು ಊರಲ್ಲಿ ದೊಡ್ಡ ಮನೆ ಹಾಕ್ಸಿದ್ದೀವಿ. ಆದರೆ ಊರಾಗಿದ್ದ ಹೋಗಿ ಹೊಲದಾಗ ಕೆಲಸ ಮಾಡ್ಬೇಕಂದ್ರಪ್ಪ ಅಂದ್ರೆ ಕೆಲಸ ಆಗಂಗಿಲ್ಲ. ಆಮೇಲೆ ಆಳು ಹಚ್ಚಿದ್ರೆ ಕೆಲಸ ಆಗಂಗಿಲ್ಲ. ನಾವೇ ಇದ್ರಪ್ಪ ಅಂದ್ರೆ ಹೊಲದಲ್ಲೇ ಮನೆ, ಮನೆಗೆ ಒಂದು 4 ಜನ ಇದ್ರಪ್ಪ ಅಂದ್ರೆ ಅವ್ರ ಬುತ್ತಿ ಕತ್ತಿ ಎಲ್ಲ ತೊಗೊಂಬರ್ತಾರೆ, ಹೊಲದಲ್ಲಿ ಒಂದು 4 ಜನ ಅಲ್ಲಿರ್ತೀವಿ. ಹಾಗಾಗಿ ನಮಗೆಲ್ಲ ಒಳ್ಳೆ ಇದು ಅನಿಸೈತೆ ಸರ್, ಕೃಷಿ ಉತ್ಪನ್ನಲ್ಲಿದ್ದ ನಮ್ಗೆ ಒಳ್ಳೆ ಲಾಭ ಅನಿಸೈತಿ. ಅಂದರೆ ಕೃಷಿ ಅಂತಂದರೆ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ನೀವು ನಿಮ್ಮ ಕೃಷಿಯನ್ನು ನಿಮ್ಮ ಮನೆತನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇವಾಗ ಹೇಳಿದರೆ ಈ ನಿಮ್ಮ ತೋಟದಲ್ಲಿನೇ ಈ ಟಗರು ಮರಿಗಳನ್ನು ಬೆಳೆಸಿ ಅದನ್ನು ಕೂಡ ಮಾರಾಟ ಮಾಡಿ ಆರ್ಥಿಕವಾಗಿ ನೀವು ಸುದೃಢತೆ ಅಂತ ಹೋಗ್ತಾ ಇದ್ದೀರಿ ಅಂತೇಳಿ, ಅದರ ಜೊತೆಗೆ ಈ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ಜರ್ಸಿ ಆಕಳುಗಳನ್ನು ಕಟ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಈ ಹೈನುಗಾರಿಕೆಯಿಂದ ಅಂದರೆ ಈ ಹಾಲು ಏನು ಹಿಂಡ್ತೀರಿ ಅದನ್ನೆಲ್ಲ ಯಾವ ರೀತಿ ಮಾರುಕಟ್ಟೆ ಮಾಡ್ತೀರಿ, ಅಥವಾ ಎಲ್ಲನೂ ನೀವು ಸ್ವಂತಕ್ಕೆ ಬಳಸ್ಕೋತಿರೋ, ಯಾವ ರೀತಿ ಅದು? ನಮ್ಮ ಸ್ವಂತಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೆ ಆಗೋಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಇಲ್ಲಿ ನಮ್ಮೂರ್ನಾರೋ ಒಬ್ಬರು ಒಯ್ತಿರ್ತಾರೆ ಬೇಕರಿಗೆ, ಅಲ್ಲೆಲ್ಲ ಒಯ್ತಿರ್ತಾರೆ. ನಮ್ಮ ಮನೆಗೆ ಆಗೋಷ್ಟು ಉಳಿಸ್ಕೊಂಡು ನಮ್ಮ ಮನೆಯಲ್ಲಿ ಎಲ್ಲರೂ ಹೈನ ಊಟ ಮಾಡೋರು. ನಮ್ಮ ಮನೆಗೆ ಆದ ತಕ್ಷಣಕ್ಕೆ ಮಿಕ್ಕಿದ್ದು ಕಳಿಸ್ತಿರ್ತೀವಿ. ಮಿಕ್ಕಿದ್ದು ಕಳಿಸಿದ್ರಲ್ಲಿ ನಮ್ಗೆ ಲಾಭ ಇದೆ, ಯಾಕೆಂದರೆ ನಮ್ಮ ಹೊಟ್ಟೆನೂ ತುಂಬಿರ್ತಾ ಮಿಕ್ಕಿದ್ದ ಲಾಭಕ್ಕಾಗಲಿ ಕೊಟ್ಟಿರ್ತೀವಿ, ನಮ್ಗೆ ಒಳ್ಳೆ ಇದು ಸಿಗುತ್ತೆ. ಅದರಲ್ಲಿ ಸುಮಾರು ದಿನಕ್ಕೆ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ? ನಾವು ಎಲ್ಲ ನಮ್ಮ ಮನೆಗೆ ಬಳಸ್ಕೊಂಡು ಕೊಡ್ಬೇಕಂದ್ರಪ್ಪ ಅಂದ್ರೆ ಒಂದು 15 ಲೀಟರ್ ಕೊಡ್ತೀವಿ ಸರ್. 15 ಲೀಟರ್ ಹೊರಗಡೆನೆ ಕೊಡೋದಾಗತ್ತೆ? ಹೊರಗಡೆ ಕೊಡ್ತೀವಿ, 15 ಲೀಟರ್ ಹೊರಗಡೆ ಕೊಡ್ತೀವಿ ಸರ್. ಇದ್ರ ಜೊತೆಗೆ ಯಾವುದೇ ಒಬ್ಬ ರೈತ ಈಗ ಏನಾಗುತ್ತೆ, ಸಣ್ಣ ಹಿಡುವಳಿದಾರರು ಒಂದು ಬೆಳೆನೋ ಎರಡು ಬೆಳೆನೋ ತಗೋತಾರೆ, ಅದು ಮಳೆಯಾಶ್ರಿತವಾಗಿ ತಗೊಳ್ತಾರೆ. ಮಳೆ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇಂಥ ರೈತರು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವ್ರದ್ದು ಒಂದೇ ಎಕರೆ ಇರಲಿ ಅಥವಾ 100 ಎಕರೆ ಇರಲಿ, ಆದರೆ ಅದು ಇರುವ ಕ್ಷೇತ್ರವನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಇವಾಗ ಕೃಷಿಯ ಜೊತೆ ಜೊತೆಗೆ ಈ ಥರ ಉಪಕಸುಬುಗಳನ್ನು ಮಾಡೋದು ಅದು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಆರ್ಥಿಕವಾಗಿ ಒಬ್ಬ ರೈತನಿಗೆ ಅದು ಎಷ್ಟು ಶಕ್ತಿ ಕೊಡುತ್ತೆ ಅಂತ ಅನ್ನಿಸ್ತದೆ ನಿಮಗೆ? ನಮಗೆ ಅದು 1 ಎಕರೆ ಇರಲಿ 2 ಎಕರೆ ಇರಲಿ ಸರ್, ಇವಾಗ ಮಳೆ ಬೇರೆಯವರು ಹೊರವಲ ಇದ್ದವ್ರು, ನಾವು ನೀರಾವರಿ ಇದ್ದವರು, ಮಳೆ ಚೆನ್ನಾಗಿ ಬೆಳೆದ್ರೆ ಒಂದು ಪೀಕು ಬೇಸಿಗೆ ಕಾಲದಲ್ಲಿ ಒಂದು ಪೀಕು ಒಳ್ಳೆ ಚೆನ್ನಾಗಿ ತೆಗಿತೀವಿ. ಆದರೆ ಹೊರವಲ ಇದ್ದವರು ಅಷ್ಟೇ, 1 ಎಕರೆ 2 ಎಕರೆ ಇದ್ದವ್ರು ಕೂಡ ಕೈಯಲ್ಲಿ ಒಬ್ಬ ಮನುಷ್ಯ ಕನಿಷ್ಠ ಪಕ್ಷ 2 ಟಗರ್ಮರಿ ಹಿಡ್ಕೊಂಡ್ರೆ ಅವ್ರ ಹೊಲದಲ್ಲೇ ಅವ್ನು ಜೊಪ ಅದೇ 1 ಎಕರೆದಲ್ಲೇ ತನ್ನ ಬದುಕು ಮಾಡ್ಕೊಂಡು ಅವು 2 ಮರಿ ಮೇಯ್ಸ್ಕೊಂಡ್ರಪ್ಪ ಅಂದ್ರೆ ವರ್ಷದಲ್ಲಿ 2 ಸರಿ ಮಾರ್ತಾನ್ರಿ, 4 ಮರಿ ಮಾರ್ತಾನೆ. 4 ಮರಿ ಮಾರಿದ್ರೆ 20,000 ಲಾಭ ಅಲ್ಲಿ ತೊಗೊತಾನ್ರಿ, ಒಳ್ಳೆ ಲಾಭ ಸಿಗುತ್ತೆ. ಅವ್ನು ಮಾಡ್ಬೋದು ರೀ, ಟಗರ್ ಮರಿ ಆಯ್ತು, ಮೇಕೆ ಮರಿ ಆಯ್ತು, ಮಾಡ್ಕೊಂಡು ಕೈಯಾಗಿ ಹಿಡ್ಕೊಂಡು ಮೇಸದಂತೂ ಮಾಡ್ಬೋದು ರೀ. ಇನ್ನು ಭಾಳ ಭಾಳ ತೊಗೊಂಡು ಅವನ್ನೆಲ್ಲ ಮಾಡೋಕೆ ಹೋದ್ರಪ್ಪ ಅಂದ್ರೆ ಇವತ್ತಿನ ಕಾಲದಲ್ಲಿ ಇಂಥ ಮಳೆಗಾಲ, ಇವತ್ತು ಈ ವರ್ಷ ಏನೋ ಚೆನ್ನಾಗಿ ಆಗೈತೆ ಬಿಡ್ರಿ, ಅಡ್ಡಿಲ್ಲ ನಡೀತೈತಿ. ಈ ಥರ ಆದ್ರಪ್ಪ ಅಂದ್ರೆ ಯಾವ ರೈತರೂ ಬಡವ್ರು ಇರಲ್ರಿ, ಯಾವ ಸರ್ಕಾರದ್ದು ಏನು ಅನುದಾನ ಕೇಳೋಕ್ಕೂ ಹೋಗೋದೇ ಇಲ್ಲ. ಈ ವರ್ಷ ಆದಂಥ ಮಳೆಗಾಲ ಪ್ರತಿ ವರ್ಷವೂ ಆದ್ರಪ್ಪ ಅಂದ್ರೆ ಎಲ್ಲ ರೈತನು ದೇಶದ ಬೆನ್ನೆಲುಬಲ್ಲ, ಬೆನ್ನೆಲುಬು ಗಟ್ಟಿಯಾಗಿಯೇ ಇರ್ತಾನ್ರಿ. ಇದೇ ಥರ ಮಳೆ ಬೆಳೆ ಆಗ್ತಾ ಇರಬೇಕು. ಅದೇ ರೀತಿ ಈ ಮಳೆ ಬೆಳೆ ಆದರೂ ಕೂಡ ಒಂದು 2 ಟಗರ್ಮರಿ ಇದ್ರೆ ಒಂದು ಆಕಳ ಜೋಪಾನ ಮಾಡೋದ್ರಲ್ಲಿದ್ದಾನು ಒಂದು ಒಳ್ಳೆ ಇದನ್ನು ತೊಗೋಬೋದು, ಲಾಭ ತೊಗೋಬೋದು ರೀ. ಒಂದು ಆಕಳ 2 ಟಗರ್ಮರಿ ತನ್ನ ಹೊಲದಲ್ಲಿ ತನ್ನ ಕೆಲಸ ಆಗಿರ್ತ, ಅದು ದಿನ ಪ್ರತಿನಿತ್ಯನೂ ತನ್ನ ಕೂಲಿ ತೆಗೆದಿರ್ತಾರೆ. ಅದು ವರ್ಷಕ್ಕೊಂದು ಸಾರಿ ಪೀಕ್ ಬಂದರೂ ಕೂಡ ಅದನ್ನು ಏನೋ ಮಾಡ್ಕೋಬೋದು, ಒಳ್ಳೆ ಇದನ್ನು ಮಾಡ್ಬೋದು ಸರ್. ಅಂದರೆ ಒಂದೇ ಬೆಳೆ ಅಥವಾ ಒಂದೇ ಉದ್ಯಮದ ಮೇಲೆ ನಂಬಿಕೆ ಇಟ್ಕೊಳ್ಳೋದಕ್ಕಿಂತ ಕೃಷಿಯ ಜೊತೆಗೆ ಉಪಕಸಬುಗಳಾಗಿದ್ದು ಟಗರು ಬೆಳೆಸೋದ್ರಾಗಲಿ ಅಥವಾ ಕೋಳಿ ಸಾಕಾಣಿಕೆ ಆಗಲಿ ಹೈನುಗಾರಿಕೆ ಆಗಲಿ ಇವೆಲ್ಲವೂ ಕೂಡ ಒಬ್ಬ ರೈತನ ಕೈ ಹಿಡಿತದೆ ಅಂತೀರಿ ನೀವು? ಸರ್ 100ಕ್ಕೆ 100 ಸತ್ಯ ಸರ್, ಕೈ ಹಿಡಿತೈತಿ. ಯಾಕಂದರೆ ಇವತ್ತು ನಾವು ಮಾಡ್ತೀವಿ, ನಮ್ಮದೆಲ್ಲ 12 ಎಕರೆ ಭೂಮಿ ನೀರಾವರಿ ಇದ್ದರೂ ಕೂಡ ಒಂದು ಟ್ರ್ಯಾಕ್ಟ್ರಿ ಇದ್ದರೂ ಕೂಡ ನಮ್ಮಲ್ಲಿ ನಾವು ಸಾಕಲಾರ್ದಂಥ ಪ್ರಾಣಿಗಳು ಯಾವೂ ಇಲ್ಲ ಸರ್. ಕುರಿ ಸಾಕ್ತೀವಿ, ಆಮೇಲೆ ಮೇಕೆ ಇದೆ, ದನಕರು ಇದೆ. ನಮ್ಮ ತೋಟದಲ್ಲಿ ಬಂದು ನೀವು ನೋಡಿದ್ರಪ್ಪ ಅಂದ್ರೆ ಈ ಏನು ಎಲ್ಲ ಇಲ್ಲೇ ಇದೆ ಅಲ್ಲಪ್ಪ ಅಂತ ಹೇಳ್ತೀರಿ ಸರ್ ನೀವು. ಆ ಥರ ಇಲ್ಲ, ಲಾಭ ಇದೆ ಸರ್. ನಮ್ಮ ರೈತರು ಏನೇನು ಮಾಡಬೇಕು ಅವನ್ನೆಲ್ಲ ನಾವು ಕೋಳಿ ಜೋಪಾನ ಮಾಡೀವಿ ಸರ್, ತೋಟದಲ್ಲಿ ಇವೆ. ಇವತ್ತು ನಾವು ತೊಟ್ಟಿ ಗೊಬ್ಬರ ಮಾಡ್ತೀವಿ ನೋಡಿ ಸರ್, ಆ ತೊಟ್ಟಿ ಗೊಬ್ಬರದಲ್ಲಿ ಒಂದು ಡೊಣ್ಣುಳು ಅಂತ ಬರುತ್ತೆ. ಅದಕ್ಕೆ ಇನ್ನೊಂದು ನಮ್ಮ ಕೋಟೇಶವರ ಬಗ್ಗೆ ನಾನು ಮಾಹಿತಿ ಕೇಳಿದೆ, ಅದಕ್ಕೆ ಏನೋ ಒಂದು ಔಷಧಿ ಹೇಳಿದ್ರು ಅವರು, ಅದನ್ನು ಹಾಕೋದ್ರಲ್ಲಿದ್ದ ಆ ಹುಳು ಸಾಯಿಸ್ತ ಸರ್. ಅದು ಡೊಣ್ಣುಳು ಅಂತ ಬರುತ್ತಲ್ಲ, ನಾವು ಅದನ್ನು ಬಳಸೋದಕ್ಕಿಂತ ಮೊದಲು ನಮ್ಮ ತೋಟದಲ್ಲಿ ಕೋಳಿನೂ ಕೂಡ ಇದೆ, ಕೋಳಿನೂ ಸಾಕಿದ್ದೀವಿ. ಅವೆಲ್ಲ ಗೊಬ್ಬರ ಏನು ಹೊಲಕ್ಕೆಲ್ಲ ಸಿಂಪಡಿಸಿದಾಗ ಆ ಹುಳ ಕಡಿಗೆ ಬರುತ್ತೆ ಸರ್, ದೊಡ್ಡ ಹುಳ, ಗೊನ್ನುಳ ಅಂತೇಳಿ. ಅದನ್ನೆಲ್ಲ ಕೋಳಿ ಮೇಯ್ತೇವೆ ಸರ್, ಕೋಳಿಲಿದ್ದಾನು ಲಾಭ ತೊಗೊತೀವಿ ಸರ್, ಒಳ್ಳೆ ಲಾಭ ಸಿಗುತ್ತೆ ಸರ್. ಬರ್ಮಣ್ಣ, ಇದಕ್ಕೆ ನಿಮಗೆಲ್ಲ ಅನುಕೂಲ ಆಗಿದ್ದು ನೀವು ನಿಮ್ಮ ಹೊಲದೊಳಗನೆ ಮನೆ ಮಾಡ್ಕೊಂಡಿರೋದು, ನೀವು ಅಲ್ಲೇ ಜೀವನ ಮಾಡ್ತೀರಿ, ಎಲ್ಲರೂ ಅಲ್ಲೇ ಹೊಲದೊಳಗನೆ ಇರ್ತೀರಿ, ಎಲ್ಲನೂ ನಿಮ್ಮ ಕಣ್ಣಳತೆಯೊಳಗನೆ ಎಲ್ಲರೂ ನಿಗಾ ಇಟ್ಕೊಂಡು ಮಾಡಲಿಕ್ಕೆ ಅನುಕೂಲ ಆಗಿದ್ದು ಕೂಡ ಇಲ್ಲಿ ಭಾಳ ಮುಖ್ಯ ಅಂಶ ಅಂತ ನಾನು ಭಾವಿಸ್ತೇನೆ. ಹೌದು ಸರ್, ಮುಖ್ಯ ಸರ್ ನಮ್ಮಲ್ಲಿ. ಯಾಕಂದರೆ ನಮ್ಮ ದಾರಿಗೆ ಚೋಲ, ಯಾರೇ ಬಂದರೂ ಯಾರೇ ಹೋದ್ರೂ ಅಲ್ಲಿ ಹೋಗ್ತಿರ್ತಾರೆ. ನಮ್ಗೆ ಏನೋ ಸ್ವಲ್ಪ 1 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಊರಿನಿಂದ, ನಮ್ಮ ಹೊಲ 1 ಕಿಲೋಮೀಟರ್ ಆಗುತ್ತೆ. ಇವತ್ತು ಏನಾರ ಬೇಕಾದ್ರಪ್ಪ ಅಂದ್ರೆ ಸಾಕಷ್ಟು ನಮ್ಮಲ್ಲಿ ತೋಟ ಜಾಸ್ತಿ ಇದೆ, ಅಲ್ಲೆಲ್ಲ ಬರೋರೆಲ್ಲ ಬೈಕ್ ತೊಗೊಂಬರ್ತಿರ್ತಾರೆ. ಹೋದ್ರೆ ಮನೆಗೆ ಹೋದ್ರಪ್ಪ ಅಂದ್ರೆ ಏನೋ ಇಂಥದ್ದು ಬೇಕಂದ್ರಪ್ಪ ಅಂತ ತರ್ಸ್ಕೊಂತೀವಿ, ನಾವು ತೊಗೊಂಬರ್ತೀವಿ, ವೆಹಿಕಲ್ ಕೂಡ ಇವೆ. ಅಂದರೆ ನಮ್ಗೆ ಹೆಚ್ಚಾನ ಹೆಚ್ಚು ನಾವು ಹೊಲದಲ್ಲಿದ್ದರೆ ನಮ್ಗೆ ಕೆಲಸ ಸಾಗುತ್ತೆ ಅನ್ನೋದ್ರ ದೃಷ್ಟಿಯೊಳಗೆ ನಾವು ಹೊಲದಲ್ಲಿ ಮನೆ ಮಾಡ್ಕೊಂಡು ಇದ್ದೀವಿ ಸರ್. ಇದ್ರ ಜೊತೆಗೆ ಈ ಅನುಕೂಲ ಪರಿಸ್ಥಿತಿಯೊಳಗೆ ನಿಮಗೆ ಮತ್ತೆ ಏನಾದರೂ ತೋಟಗಾರಿಕೆ ಬೆಳೆ ಬೆಳಿಬೇಕು, ಏನಾದರೂ ಮಾಡಬೇಕು ಅಂತ ಏನಾದರೂ ಮುಂದಿನ ಯೋಜನೆ ಇದೆಯಾ? ಹೇಗೆ ಇದೆ ಸರ್? ಯಾಕೆ ಇದೆ ಅಂದರೆ ಇವತ್ತು ನಾವು ಬೆಳೀತಕ್ಕಂಥ ಬೆಳೆ ಮೆಕ್ಕೆಜೋಳ, ಶೇಂಗಾ ಇವನ್ನೆಲ್ಲ ಕಾಯಂ ಯಾವಾಗಲೂ ಬೆಳೀತಾನೆ ಇದ್ದೇವೆ. ಇವಾಗ ನೀರಾವರಿ ಐತೆ ಅಂದ ತಕ್ಷಣಕ್ಕೆ ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀವಿ, ದಾಳಿಂಬ್ರ ನೋಡ್ತೀವಿ, ಬಾಳೆ ನೋಡ್ತೀವಿ, ಅದರಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ. ನಾವು ಬೆಳೆದಿಲ್ಲ, ಆದರೆ ಬೇರೆಯವ್ರನ್ನ ಎಲ್ಲ ಪರಿಚಯಸ ಮಾಡ್ಕೊಂತೀವಿ ರೀ, ಇದರಲ್ಲಿ ಲಾಭ ಇದೆಯಾ ಇಲ್ವಾ, ನಾವು ಮಾಡ್ಬೇಕು ಅನ್ಕೊಂಡಿವಿ ಅಂತಂದು ತಿಳ್ಕೊಳಕತ್ತೀವಿ ಸರ್. ನೋಡೋಣ ಸರ್, ಮುಂದಿನ ದಿನಮಾನದಲ್ಲಿ ನಮಗೇನೋ ಅನುಕೂಲ ಆದ್ರಪ್ಪ ಅಂದ್ರೆ ಬಾಳೆ ಹಚ್ಬೇಕಂತನೂ ಆಸೆ ಐತ್ರಿ. ಇಷ್ಟೆಲ್ಲ ಹೊಲ ಇದ್ದಾಗ 12 ಎಕರೆ ಐತಲ್ಲ, ಅದರಲ್ಲಿ 1-2 ಎಕರೆ 3 ಎಕರೆ ಬಾಳೆ ಹಚ್ಕೋಬೇಕಂತನೂ ಮಾಡೀವಿ. ಇಲ್ಲ ದಾಳಿಂಬ್ರನ್ನಾರ ಒಟ್ಟು ಒಂದು ಡ್ರಿಪ್ ಮೂಲಕ ಒಂದಿಷ್ಟು, ಅಂದರೆ ಬೇಸಿಗೆ ದಿನದಲ್ಲಿ ನೀರು ಕಮ್ಮಿ ಆಗ್ತಾವೆ ಸರ್, ಡ್ರಿಪ್ ಇದ್ರಪ್ಪ ಅಂದ್ರೆ ನೀರು ವೇಸ್ಟೇಜ್ ಆಗಂಗಿಲ್ಲ. ಹಾಗಾಗಿ ನಾವು ಡ್ರಿಪ್ ಮೂಲಕ 1-2 ಎಕರೆ 3 ಎಕರೆ ಬೇರೆ ಬೆಳೆ ಮಾಡಬೇಕು, ದಾಳಿಂಬ್ರನೋ ಅಥವಾ ಬಾಳೆನೋ ಮಾಡಬೇಕು ಅನ್ನೋ ಆಸೆ ಇದೆ ಸರ್ ನಮ್ಮ. ಈ 10 ವರ್ಷಗಳ ಕೃಷಿ ಅನುಭವದಲ್ಲಿ ಈ ಕೃಷಿಯಿಂದ ನಿಜವಾದ ಅರ್ಥದಲ್ಲಿ ಪರಿಪೂರ್ಣವಾಗಿ ನಾವು ನಮ್ಮ ಕೃಷಿ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಆರ್ಥಿಕವಾಗಿ ಮುಂದೆ ಬರಬಹುದು ಅಂಥೇಳಿ ಏನಾದರೂ ನಿಮಗೆ ಅನಿಸಿದೆಯಾ? ಹೇಗೆ